ಪ್ರದರ್ಶನ. ಕಾರ್ಯಕ್ರಮದ ಮೊದಲಿಗೆ ಜಾಹೀರಾತುಗಳು. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ. ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ. ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ದೇವಕುಮಾರ್ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಹಾಗೆ ಎಲ್ಲ ನಮ್ಮ ಆಲ್ ಇಂಡಿಯಾ ರೇಡಿಯೋ ಕೇಳುಗರಿಗೂ ನಮಸ್ಕಾರ. ಇವತ್ತು ನಮ್ಮ ರೈತ ಬಾಂಧವರು ಈ ರಾಸಾಯನಿಕಗಳನ್ನು ಬಳಸಿ ಕೃಷಿಯನ್ನು ಮಾಡ್ತಾ ಇರೋದ್ರಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹೌದು. ಅದರಲ್ಲಿ ಒಂದು ಮಣ್ಣಿನ ಫಲವತ್ತತೆ ಕಡಿಮೆ ಆಗಿರೋದು, ಜೊತೆಗೆ ಈ ರೋಗ ಕೀಟಗಳ ನಿರ್ವಹಣೆ ಕೂಡ ಭಾಳ ಕಷ್ಟ ಆಗ್ತಾ ಇದೆ. ಹೌದು. ಜೊತೆಗೆ ಪರಿಸರ ಮಾಲಿನ್ಯ ಕೂಡ ಆಗ್ತಾ ಇದೆ, ನೀರನ್ನು ಕೂಡ ಕಲುಷಿತ ಆಗ್ತಾ ಇದೆ ಅಂತ ವರದಿಗಳು ಬರ್ತಾ ಇದ್ದಾವೆ. ಹೌದು. ಇವೆಲ್ಲ ಸಮಸ್ಯೆಗಳಿಂದ ಅವರು ಮುಕ್ತ ಆಗಬೇಕು ಅಂತಂದರೆ ಸಾವಯವ ಕೃಷಿ ಕಡೆಗೆ ಹೊರಳೋದು. ಹೌದು. ಪರಿವರ್ತನೆ ಆಗ್ತಾ ಇದೆ. ಆದರೆ ಈ ಒಂದು ಸಾವಯವ ಕೃಷಿಗೆ ಅವರು ಪರಿವರ್ತನೆ ಹೊಂದೋದು ಏಕಾಏಕಿ ಸಾಧ್ಯ ಇಲ್ಲ, ಅದಕ್ಕೆ ಕೆಲವೊಂದು ತಯಾರಿಗಳನ್ನು ಮಾಡ್ಕೋಬೇಕಾಗುತ್ತೆ, ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಈ ಒಂದು ವಿಚಾರದ ಬಗ್ಗೆನೇ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಸರಳವಾಗಿ ಸಾವಯವ ಕೃಷಿ ಅಂದ್ರೇನು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗಿ ಜಗದೀಶ್ ಅವರೇ, ಈ ಬಗ್ಗೆ ಹೇಳೋದಾದರೆ ನಾವು ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ತಮ್ಮ ನಿಲಯದಿಂದನೇ ಮಾಡಿದ್ದೀವಿ, ಅನೇಕ ಜನ ರೈತರು ಕೇಳಿದ್ದಾರೆ. ಈ ಸಾವಯವ ಕೃಷಿ ಅಂತಂದರೆ ನಮ್ಮ ರೈತರಿಗೆ ಸರಳವಾಗಿ ಅರ್ಥವಾಗುವ ಒಂದು ರೀತಿಯಲ್ಲಿ ಹೇಳೋದಾದರೆ, ಕೃಷಿಯಲ್ಲಿ ಯಾವುದೇ ರೀತಿಯಾದ ಕೃತಕವಾಗಿ ಸಿದ್ಧವಾದಂಥ ವಸ್ತುಗಳನ್ನು ಬಳಕೆ ಮಾಡದೆ ಮಾಡ್ತಕ್ಕಂಥ ಒಂದು ಕೃಷಿ ವಿಧಾನ ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ರೀತಿಯಾದ ನೀವು ಅದಕ್ಕೆ ನಾವು ಗೊಬ್ಬರಗಳಾಗ್ಬೋದು, ಕೀಟನಾಶಕಗಳಾಗ್ಬೋದು, ಅಥವಾ ಬೆಳೆ ವರ್ಧಕಗಳಾಗ್ಬೋದು ಇವುಗಳು. ಹಾಗೇನೆ ಇದರ ಅರ್ಥ ತಾತ್ಪರ್ಯಕ್ಕೆ ಬಂದ್ರೆ ಇದೊಂದು ಸಮಗ್ರ ಬೇಸಾಯ ಪದ್ಧತಿ. ಈ ನಮ್ಮ ಸಮಗ್ರ ಕೃಷಿ ಏನಿದೆ ಆ ರೀತಿ ಈ ಬೇಸಾಯ ನಿರ್ವಹಣಾ ಪದ್ಧತಿ, ಜೊತೆಗೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ದೊರಕತಕ್ಕಂಥ ಎಲ್ಲಾ ವಸ್ತುಗಳನ್ನು ನಾವು ಸಮರ್ಥವಾಗಿ ಬಳಕೆ ಮಾಡಿಕೊಂಡು ಬೆಳೆಗಳನ್ನು ಉತ್ಪಾದನೆ ಮಾಡತಕ್ಕಂಥ ಒಂದು ವಿಧಾನ. ಅಂದ್ರೆ ನಮ್ಮ ರೈತ ಬಾಂಧವರು ಏನು ಪರಂಪರಾಗತವಾಗಿ ಅನುಸರಿಸ್ತಾ ಇದ್ರಲ್ಲ ಕೃಷಿ, ಖಂಡಿತವಾಗಿ ಅದನ್ನೇ ಕೃಷಿ ಅಂತ. ಖಂಡಿತವಾಗಿ ಅದನ್ನೇ ಸಾವಯವ ಕೃಷಿ ಅಂತ ಹೇಳದೇ ಇದ್ರು ಅದರಲ್ಲಿ ಹೆಚ್ಚಿನ ಅಂಶಗಳು ಇದ್ವು ಅಂತ ನಾವು ತೆಗೆದುಕೋಬೇಕಾಗುತ್ತೆ. ಹಾಗೇನೆ ಈ ಪರಿಸರದ ಮೇಲೆ ಯಾವುದೇ ರೀತಿಯಾದ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡದೆ ಬೆಳೆಗಳಲ್ಲಿ ಉತ್ಪಾದನೆ ಒಂದು ಒಳ್ಳೆ ಗುಣಮಟ್ಟವನ್ನು ಹೊಂದಿರತಕ್ಕಂಥ ಕೃಷಿ ಪದ್ಧತಿಗೆ ಸಾವಯವ ಕೃಷಿ ಅಂತ ಹೇಳ್ಬೋದು. ಇನ್ನು ಈ ಸಾವಯವ ಕೃಷಿ ಯಾಕೆ ಬೇಕು ಅಂತಾರೆ, ಇದರ ಅಗತ್ಯ ಏನಿದೆ ಸಾವಯವ ಕೃಷಿ ಇವತ್ತಿನ ದಿವಸ? ಹೌದು ಹೌದು. ಅದನ್ನ ನೋಡೋದಾದ್ರೆ ಹಿಂದೆ ಸುಮಾರು ಒಂದು 10-20 ವರ್ಷಗಳಿಗೆ ಹೋಲಿಸಿದ್ರೆ ಇವತ್ತು ಸಾವಯವ ಕೃಷಿಯ ಅವಶ್ಯಕತೆ ಅತಿ ಹೆಚ್ಚಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಅಂತಂದ್ರೆ ಈಗಾಗಲೇ ನಮ್ಮ ಕೃಷಿಕರಿಗೂ ಗೊತ್ತಿದೆ, ಕೇಳುಗರಿಗೂ ಗೊತ್ತಿದೆ. ಏನು ಅಂತಂದ್ರೆ ಮಣ್ಣಿನ ಒಂದು ಫಲವತ್ತತೆ ಅಥವಾ ಮಣ್ಣು ಇವತ್ತು ನಿಸ್ಸಾರವಾಗಿದೆ ಅಥವಾ ಜೀವ ಕಳ್ಕೊಂಡಿದೆ ಅಂದ್ರೆ ತಪ್ಪಾಗಲಾರ್ದು. ಈಗ ಮಣ್ಣು ಅಂತ ಬಂದಾಗ ಜಗದೀಶ್ ಅವರೇ ನಾವು ಹಲವಾರು ಸಾರಿ ಮಾತಾಡಿದ್ವಿ, ಜೀವಂತ ಮಣ್ಣು ಅಂತ ಹೇಳ್ತೀವಿ. ಆದ್ರೆ ಮಣ್ಣನ್ನ ಎರಡು, ತಮ್ಗೆ ಇಲ್ಲೊಂದು ಉದಾಹರಣೆ ಕೊಡ್ತೀನಿ. ಒಂದು ಇಂಜಿನಿಯರು ನೋಡ್ತಕ್ಕಂಥ ಮಣ್ಣು, ಅವ್ರ ಮಣ್ಣು ಹೆಂಗಿರ್ಬೇಕು ಅಂದ್ರೆ ಗಟ್ಟಿಯಾಗಿರ್ಬೇಕು, ಗಡಸಾಗಿರ್ಬೇಕು, ಜಾರಬಾರ್ದು, ಕಟ್ಟಡ ಕಟ್ಟಿರ ಭದ್ರವಾಗಿರ್ಬೇಕು ಅಂತ. ಅದೇ ನಮ್ಮ ರೈತರಿಗೆ ಅದಲ್ಲ, ನಮಗೆ ಅದು ತದ್ವಿರುದ್ಧ. ಏನು ಅಂತಂದ್ರೆ ಈ ಮಣ್ಣು ನಮಗೆ ಉಡಿ ಉಡಿ ಆಗಿರ್ಬೇಕು, ಮೃದುವಾಗಿರ್ಬೇಕು. ನಾವು ಬೆಳೆ ಹಾಕಿದ್ರೆ ಬೇರು ಹಾಗೇನೆ ಒಳಗಡೆ ಇಳಿಬೇಕು. ಆ ತರದನ್ನ ನಾವು ಮಣ್ಣು ಬೇಕು ಅಂತೀವಿ. ಆ ಮಣ್ಣು ಬರ್ತಕ್ಕಂಥದ್ದು ಜೀವಂತ ಮಣ್ಣಾದಕ್ಕೆ ಸಾಧ್ಯ. ಇವತ್ತು ಈ ಮಣ್ಣು ನಿರ್ಜೀವವಾಗಿದೆ, ನಿಸ್ಸಾರವಾಗಿದೆ ಅಥವಾ ಜೀವವನ್ನ ಕಳ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇದು ಒಂದು. ಎರಡನೇದಾಗಿ ತಮ್ಗೆ ಗೊತ್ತಿದೆ, ಇವತ್ತಿನ ದಿವಸ ಈ ಬೆಳೆಗಳ ಇಳುವರಿ ಮಟ್ಟ ಎಲ್ಲೋ ಒಂದ್ ಕಡೆ ಸ್ಥಗಿತವಾಗಿದೆ. ಅಂದ್ರೆ ಆ ಮಟ್ಟ ಸ್ಟಾಗ್ನೇಷನ್ ಅಂತ ಬಹಳ ಬಳಸ್ತಾರೆ, ಸ್ಥಗಿತ ನಿಂತಂಗಾಗ್ಬಿಟ್ಟಿದೆ. ನೀವು ಎಷ್ಟೇ ಹಾಕಿದ್ರು ಗೊಬ್ಬರ ಆ ಇಳುವರಿ ಹೆಚ್ಚುತ್ತಾ ಇಲ್ಲ, ಅಥವಾ ಆ ಹೆಚ್ಚು ಎಲ್ಲ ಬಂದ್ರೂ ನಾವು ಆಗ್ತಕ್ಕಂತ ಈ ಒಂದು ಒಳಸೂರುಗಳಿಗೆ ಅನುಗುಣವಾಗಿ ಹೆಚ್ಚಾಗಿಲ್ಲ. ಇದು ಎರಡನೇದು. ಮೂರನೇದಾಗಿ ನಾವು ತಿಂತಕ್ಕಂಥ ಆಹಾರ ಒಂದು ಗುಣಾತ್ಮಕವಾಗಿಲ್ಲ, ಅದರಲ್ಲಿ ಅನೇಕ ರಾಸಾಯನಿಕ ಉಳಿಕೆಗಳು ಇದಾವೆ, ಕಲುಷಿತವಾಗಿದ್ದಾವೆ. ಕಲುಷಿತಗೊಂಡು ಇದು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಇದೆ. ಇದಾದ ನಂತರ ಇನ್ನು ನಮ್ಮ ಪರಿಸರ ವಾತಾವರಣ ಇವತ್ತು ಇದು ಹೆಚ್ಚು ಹೆಚ್ಚು ಕಲುಷಿತವಾಗ್ತಾ ಇದೆ. ಇವೆಲ್ಲವುಗಳನ್ನು ನಾವು ನೋಡಿಕೊಂಡು ಮಾಡೋದಾದರೆ ಇವತ್ತಿನ ದಿವಸ ಬಹಳಷ್ಟು ಇದರ ಅವಶ್ಯಕತೆ ಇದೆ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನು ಅಂತಂದ್ರೆ, ಇವತ್ತಿನ ದಿವಸ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇದೆ. ಯಾವುದೇ ಒಂದು ಬೆಳೆ ಮಾಡಿದ್ರೆ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇದೆ. ಇದನ್ನು ಎಲ್ಲೋ ಒಂದ್ ಕಡೆ ನಾವು ಕಡಿಮೆ ಮಾಡಬೇಕು. ಉತ್ಪಾದನಾ ವೆಚ್ಚ ಕಡಿಮೆ ಆಗದೆ ಇದ್ರೆ ನಮ್ಗೆ ಬರ್ತಕ್ಕಂಥ ನಿವ್ವಳ ಆದಾಯ ಕಡಿಮೆ ಆಗುತ್ತೆ. ಇವುಗಳ ಜೊತೆಗೆ ರೈತ ಇವತ್ತು ಹೆಚ್ಚು ಒತ್ತಡದಲ್ಲಿದ್ದಾನೆ, ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಮ್ಮ ರೈತರು ಈ ಒತ್ತಡದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಂದರ್ಭದಲ್ಲಿ ರೈತರನ್ನ ನೀವು ಮಾತಾಡಿಸಿದ್ದೆ ಆದ್ರೆ ಸಾಕಪ್ಪ ನಮ್ಮ ತಲೆಮಾರಿಗೆ ವ್ಯವಸಾಯ, ನಮ್ಮ ಮಕ್ಕಳು ಮರಿಗೆ ಬೇಡ ಅನ್ನೋ ಒಂದು ಸ್ಥಿತಿ ತಲುಪಿಬಿಟ್ಟಿದ್ದಾರೆ. ಇವೆಲ್ಲದರಿಂದ ನಾವು ಹೊರಗಡೆ ಬರಬೇಕು, ಅಥವಾ ನಾವು ಈ ಬಿಟ್ಟು ಇವುಗಳನ್ನು ಬಿಟ್ಟು ಒಂದು ಪದ್ಧತಿಯನ್ನು ಅಳವಡಿಕೆ ಮಾಡಿಸ್ಕೋಬೇಕು. ಅಳವಡಿಸ್ಕೋಬೇಕು ಅಂದ್ರೆ ಈ ಸಾವಯವ ಕೃಷಿ. ಹಾಗಾಗಿ ಇವತ್ತಿನ ದಿವಸ ಸಾವಯವ ಕೃಷಿ ಹೆಚ್ಚು ಪ್ರಸ್ತುತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಇವತ್ತು ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗಿದ್ದಾವೆ ಈ ಒಂದು ರಾಸಾಯನಿಕ ಕೃಷಿಯಿಂದ. ರಾಸಾಯನಿಕ ಕೃಷಿ ಒಂದೇ ಅಲ್ಲದೆ ನಾವೂ ಅಷ್ಟೇನೆ. ಯಾವುದೇ ಒಂದು ವಿಶ್ವವಿದ್ಯಾಲಯಗಳು ಬರೀ ರಾಸಾಯನಿಕಗಳನ್ನೇ ಬಳಸಿ ಅಂತ ಹೇಳಿಲ್ಲ, ಎಲ್ಲವನ್ನು ಒಟ್ಟಾರೆ ಸಮಗ್ರವಾಗಿ ಬೆಳೆಸಿ ಅಂತಾನೆ ಹೇಳಿದ್ದೀವಿ. ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಬಳಸಿ ಬಳಸಿ ಮಾಡಿ ಅಂತ ಹೇಳಿದ್ದೀವಿ. ಆದ್ರೆ ಏನಾಗಿದೆ, ನಮ್ಮ ರೈತರು ಅವರ ಒಂದು ಅನುಕೂಲಕ್ಕೋ ಅಥವಾ ಆ ಒಂದು ಪರಿಸ್ಥಿತಿ ಒತ್ತಡಕ್ಕೋ ಸಿಲುಕಿ ಇದನ್ನ ಬರೀ ರಾಸಾಯನಿಕಗಳಿಗೆ ಮೊರೆ ಹೋಗಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಅದಕ್ಕೋಸ್ಕರ ಸಾವಯವ ಕೃಷಿ ಇವತ್ತು ಬಹಳಷ್ಟು ಪ್ರಸ್ತುತ ಬೇಕೇ ಬೇಕು ಅನ್ನೋದನ್ನ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಮುಖ್ಯವಾಗಿ ಯಾರಾದರೂ ಇಚ್ಛುಕ ರೈತರು ಈ ಒಂದು ಸಾವಯವ ಕೃಷಿಗೆ ಬರಬೇಕು ಅಂದರೆ ಏನೇನು ಅವರು ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗತ್ತೆ ಅಂತೀರಾ? ಖಂಡಿತ, ಸಾವಯವ ಕೃಷಿಯಿಂದನೇ ಕೃಷಿ ಪ್ರಾರಂಭ ಮಾಡಬೇಕು ಅಂತ ಜಗದೀಶ್ ಅವರೇ ತಮ್ಗೆ ಹೇಳಬೇಕು ಅಂದರೆ ಇವತ್ತು ಅನೇಕರು ಸಾವಯವ ಕೃಷಿಗೆ ಬರ್ತಾ ಇದ್ದಾರೆ. ಹೌದು, ಹಾಗೇನೆ ಈ ಸಾವಯವ ಕೃಷಿ ಒಂದು ಬಹಳ ಕಡಿಮೆ ಅವಧಿಯಲ್ಲಿ ಹೇಳೋದಾದ್ರೆ ಇವತ್ತಿನ ದಿವಸ ಬಹಳಷ್ಟು ತ್ವರಿತಗತಿಯಲ್ಲಿ ಬೆಳೀತಾ ಇದೆ, ಜನಪ್ರಿಯವಾಗ್ತಾ ಇದೆ. ಅಂದ್ರೆ ಸಾಕಷ್ಟು ಇವತ್ತು ಉತ್ತಮ ಒಂದು ಕೆಲಸಗಳಲ್ಲಿರುವಂತವ್ರು ಸಾವಯವ ಕೃಷಿ ಮಾಡಬೇಕು ತಂತ್ರಜ್ಞರು ಮಾಡಬೇಕು. ಅದರಲ್ಲೂ ಸೇವಾ ಒಂದು ಕೇಂದ್ರದಲ್ಲಿ ಆ ಸೇವಾ ವಿಭಾಗದಲ್ಲಿ ಇರ್ತಕ್ಕಂಥವ್ರು ಕೃಷಿಗೆ ಬರ್ತಾ ಇದ್ದಾರೆ. ಹೌದು, ಬರೀ ಸಾವಯವ ಅಂತ ಹೇಳಲ್ಲ, ಕೃಷಿಗೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಈಗ ಈ ಸಾಫ್ಟ್ವೇರ್ ತಂತ್ರಜ್ಞರು ಅಂತೀವಲ್ಲ, ಹೌದು, ಅವರುಗಳು ಹೆಚ್ಚಾಗಿ ಬರ್ತಾ ಇದ್ದಾರೆ. ಅಂಥದ್ರಲ್ಲಿ ಸುಮಾರು 50-60 ಜನ ನಮ್ಮಲ್ಲಿ ಬರ್ತಕ್ಕಂಥವ್ರು ಸರ್ ನಾವು ಸಾವಯವ ಕೃಷಿನೇ ಮಾಡಬೇಕು ಅಂತ ಹೇಳ್ತಾರೆ. ಪ್ರಾರಂಭ ಮಾಡುವಾಗಲೇ ಸಾವಯವದಿಂದನೇ ಮಾಡಿಬಿಡ್ಬೇಕು ಅಂತ ಹೇಳ್ತಾರೆ. ಇದು ಇದಕ್ಕೆ ನಾವು ಹೋಗ್ಬೇಕಾದ್ರೆ ಯಾವ ರೀತಿ ನಾವು ಪರಿವರ್ತನೆ ಮಾಡಬೇಕು, ಪರಿವರ್ತನೆ ಆಗಬೇಕು ಅಂತಂದ್ರೆ, ಇದು ಸಾವಯವ ಕೃಷಿ ಏನಿದೆ ಇದು ಒಂದು ವಿಧಾನ ಅಲ್ಲ, ಇದು ಒಂದು ಪದ್ಧತಿ. ವಿಧಾನಕ್ಕೂ ಪದ್ಧತಿಗೂ ಬಹಳ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಹೌದು, ಹಾಗೇನೆ ಅಂದ್ರೆ ಪದ್ಧತಿ ಅಂದ್ರೆ ಅದರಲ್ಲಿ ಸಾಕಷ್ಟು ವಿಧಾನಗಳು ಸೇರ್ಕೊಂಡು. ಹೌದು, ಸಾಕಷ್ಟು ವಿಧಾನಗಳು ಸೇರ್ಕೊಳ್ಳುತ್ತವೆ. ಜೊತೆಗೆ ನಿಮ್ಗೆ ಇನ್ನೂ ಮುಂದುವರೆದು ಹೇಳ್ಬೇಕಂದ್ರೆ ನಮ್ಮ ಸಂಸ್ಕೃತಿನೇ ಇದರಲ್ಲಿ ಸೇರ್ಕೊಳ್ಳುತ್ತೆ. ಸಾವಯವ ಕೃಷಿ ನಮ್ಮ ಜೀವನ ಶೈಲಿನೇ ಸೇರ್ಕೊಳ್ಳುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಪರಿವರ್ತನೆ ಆಗ್ಬೇಕಾದ್ರೆ ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ ಅಂದ್ರೆ ಸುಮಾರು 2-3 ವರ್ಷಗಳ ಕಾಲ ಪರಿವರ್ತನಾ ಕಾಲ ಅಂತ ಇಟ್ಕೊಳ್ತೀವಿ. ಇದರಲ್ಲಿ ನಾವು ಯಾತಕ್ಕೆ ಇದನ್ನು ಹೇಳ್ತೀವಿ ಅಂತಂದ್ರೆ ಈ ಅವಧಿ ಕಡಿಮೆ ಮಾಡೋಕ್ಕಾಗಲ್ವೇ ಅಂತ ಕೇಳಿದ್ರೆ ಸಾಧ್ಯ ಮಾಡ್ಬೋದು. ಯಾರು ನಾವು ಹೆಚ್ಚಿಗೆ ಒಳಸುರಿಗಳನ್ನ ಕಡಿಮೆ ಕಾಲದಲ್ಲಿ ಕೊಟ್ರೆ ಈ ಅವಧಿಯನ್ನ ಕಡಿಮೆ ಮಾಡ್ಬೋದು. ಹಾಗೇನೆ ಈ ಅವಧಿ ಯಾತಕ್ಕೆ ಹೇಳ್ತೀವಿ ಅಂದ್ರೆ ನಮ್ಗೆ ಬೇಕಾದ ಎಲ್ಲ ಒಂದು ಈ ಪರಿಕರಗಳೇನಿದ್ದಾವೆ ಇವುಗಳನ್ನ ಒಗ್ಗೂಡಿಸ್ಕೊಳ್ಬೇಕಾಗುತ್ತೆ. ಹಾಗೇನೆ ನಮ್ಮ ಮಣ್ಣನ್ನು ಸ್ವಲ್ಪ ಮಟ್ಟಿಗೆ ಪರಿವರ್ತನೆ ಮಾಡಬೇಕಾಗುತ್ತೆ. ಇವೆಲ್ಲವೂ ಸೇರಿ ನಮಗೆ ಸುಮಾರು 2-3 ವರ್ಷಗಳ ಕಾಲ ಪರಿವರ್ತನಾ ಕಾಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂದರೆ ಸಾಮಾನ್ಯವಾಗಿ ಏನೇನು ಅವರು ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗತ್ತೆ ಅಂತ ಈ ನಿಟ್ಟಲ್ಲಿ ಹೇಳೋದಾದರೆ ಇದು ನಾವು ಬಹಳಷ್ಟು ಕಡೆ ನಾವು ಪುಸ್ತಕಗಳಲ್ಲಿ ಅಥವಾ ಮಾಡಬೇಕಾದ್ರೆ ಸಿಗೋದಿಲ್ಲ. ಏನು ಅಂತಂದರೆ ಅದಕ್ಕೆ ಏನೇನು ಜ್ಞಾನ ಬೇಕು ಅವರಿಗೆ ಅದನ್ನೆಲ್ಲವನ್ನೂ ಕ್ರೋಢೀಕರಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ಮೊಟ್ಟ ಮೊದಲನೇದಾಗಿ ಜಗದೀಶ್ ಅವರೇ ಅವನು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೋಬೇಕು. ಏನೇ ಆಗಲಿ ನಾನು ಸಾವಯವ ಕೃಷಿ ಬಿಡೋದಿಲ್ಲ, ಸಾವಯವ ಕೃಷಿ ಮಾಡ್ತೇನೆ ಎಷ್ಟೇ ಶ್ರಮ ಆದರೂ ಬಿಡೋಲ್ಲ, ಬಿಡೋದಿಲ್ಲ ಅನ್ನೋದು ಮಾನಸಿಕವಾಗಿ ಸಿದ್ಧತೆ ಆಗಬೇಕು. ಅದಾದ ನಂತರ ಅದಕ್ಕೆ ಬೇಕಾದಂಥ ಒಂದು ವಿಷಯಗಳನ್ನು ನಾವು ಸಂಗ್ರಹಣೆ ಮಾಡ್ಕೋಬೇಕು. ಸಂಗ್ರಹಣೆ ಮಾಡಿಕೊಂಡ ನಂತರ ಇನ್ನೊಂದು ಬಹಳ ಮುಖ್ಯವಾದ ಅಂಶ ನಾನು ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಈಗಾಗಲೇ ಅನೇಕರು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ, ಕೆಲವರು ದಶಕಗಳಿಂದಾನೇ ಮಾಡ್ತಾ ಇದ್ದಾರೆ. ಅಂಥವರ ಹೊಲಗಳಿಗೆ, ಜಮೀನಿಗೆ, ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವ್ರ ಹತ್ರ ನೀವು ನಾನು ಬರೀ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಂಬಂದ್ರೆ ಆಗೋದಿಲ್ಲ, ಅಂಥವರ ಒಡನಾಟ ಇಟ್ಕೋಬೇಕು. ಈ ಸಾವಯವ ಕೃಷಿ ಇಂಥವ್ರ ಒಡನಾಟ ಇಟ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಅದನ್ನು ನೀವು ಕಣ್ಣಾರೆ ಕಂಡು ಅನುಭವಿಸಿ ಇದನ್ನು ನೀವು ಸಾವಯವ ಕೃಷಿಯನ್ನು ಮಾಡ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಹಳಷ್ಟು. ಇದು ಬಹಳ ಮುಖ್ಯವಾದ ಅಂಶ ತಾವು ಹೇಳಿದ್ದು, ಪ್ರಾಯೋಗಿಕ ಒಂದು ಅನುಭವ ಪಡೆಯೋದು ಒಳ್ಳೆಯದು ಅಂತ ಪಡಿಬೇಕು. ಈಗ ನಾವು ಏನೇ ವ್ಯವಸ್ಥೆಗಳು ಮಾಡ್ಕೊಂಡಿದ್ದಾರೆ ನೋಡ್ಬೇಕಾರೆ. ಈಗ ಸಾವಯವ ಕೃಷಿಗೆ ಬಂದರೆ ಒಬ್ಬೊಬ್ಬ ಸಾವಯವ ಕೃಷಿಕನು ಅವಂದೇ ಆದ ಒಂದು ವಿಶೇಷತೆಯನ್ನು ಇರಬೇಕು ಅಂತ ಹೇಳ್ತೀವಿ ನಾವು. ಇದಕ್ಕೊಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ನಾವು ಕೊಡೋಕ್ಕಾಗಲ್ಲ. ಪೂರ್ವ ನಿರ್ಧಾರಿತ ಏನೇ ಒಂದು ಪರಿಕರಗಳಿಲ್ಲ ಅಂತ. ಪರಿಕರಗಳು ಇದ್ರೂ ಅವರಲ್ಲಿ ಒಂದು ವಿಶೇಷತೆ ಬೇಕು. ಜಗದೀಶ್ ಅವರು ಸಾವಯವ ಕೃಷಿಕರು, ದೇವಕುಮಾರ್ ಅವರು ಸಾವಯವ ಕೃಷಿಕರು ಅಂದ್ರೆ ಜಗದೀಶ್ ಅವ್ರಿಗೂ ದೇವಕುಮಾರ್ ಅವ್ರಿಗೂ ಅವ್ರದೇ ಆದ ವಿಶೇಷತೆ ಇರ್ಬೇಕಲ್ಲಿ, ಇದ್ರೇನೆ ಅದು ಸಾವಯವ ಕೃಷಿ ಆಗೋದು. ಅದ್ ಬಿಟ್ಟು ನಾವೆಲ್ಲೋ ಎಲ್ಲಾನು ಏಕ ಪದ್ಧತಿಯಲ್ಲಿ ಏಕರೂಪದಲ್ಲಿ ಮಾಡೋದೇ ಆದ್ರೆ ಅದು ಖಂಡಿತವಾಗಿ ಸಾವಯವ ಕೃಷಿ ಅನಿಸ್ಕೊಳ್ಳೋದಿಲ್ಲ. ಅಂದ್ರೆ ಮುಖ್ಯವಾಗಿ ಈಗ ಅವರು ಮೊದಲಿಗೆ ಗಮನ ಕೊಡಬೇಕಾದ್ದು ಮಣ್ಣಿನ ಆರೋಗ್ಯದ ಕಡೆಗೆ, ಮಣ್ಣಿನ ಆರೋಗ್ಯದ ಕಡೆಗೆ. ಇದನ್ನ ಇದಕ್ಕೆ ಈ ಬೇಕಾಗತಕ್ಕಂತ ಪೂರ್ವಭಾವಿ ಸಿದ್ಧತೆಗಳು ಅಥವಾ ಅಂಶಗಳು ಅಂತಂದ್ರೆ ನಾವಿಲ್ಲಿ ಸುಮಾರು ಒಂದು 7 ಪಟ್ಟಿ ಮಾಡಿದ್ದೀನಿ. ಏನೇನು ಅದನ್ನ ನಾನು ಇದೇ ರೀತಿ ಕರೆದಿದ್ದೀನಿ, ಸಪ್ತಸೂತ್ರಗಳು ಅಂತ ಕರೆಯೋದಾದ್ರೆ, ಇವುಗಳಲ್ಲಿ ಬಹಳ ಮುಖ್ಯವಾದಂಥದ್ದು ಮೊದಲನೆಯದಾಗಿ ಪೋಷಕಾಂಶಗಳ ಸಂರಕ್ಷಣೆ ಮತ್ತು ಅವುಗಳ ನಿರ್ವಹಣೆ ಅಂತ ಹೇಳ್ಬೋದು. ಇದು ಮೊದಲನೆಯದಾಗಿ. ಎರಡನೇದಾಗಿ ಸಮಗ್ರ ಕೃಷಿ ಪದ್ಧತಿಗಳು ಹಾಗೂ ಜೀವ ವೈವಿಧ್ಯತೆ ಮಾಡ್ತಕ್ಕಂಥದ್ದು, ಇದು ಎರಡನೇದು. ಮೂರನೇದಾಗಿ ಈ ಬೆಳೆಗಳ ವೈವಿಧ್ಯತೆ, ಬೆಳೆಗಳಲ್ಲಿ ವೈವಿಧ್ಯತೆ ತರಬೇಕು, ಇದು ಮೂರನೇದು. ನಾಲ್ಕನೇದಾಗಿ ಈ ಕೀಟಗಳ ಒಂದು ನಿರ್ವಹಣೆ. ಐದನೇದು ರೋಗಗಳ ನಿರ್ವಹಣೆ. ನಂತರ ಬಂದ್ರೆ ಮತ್ತೆ ಇದು ಕಳೆಗಳ ಒಂದು ನಿರ್ವಹಣೆ ಮಾಡ್ಬೇಕಾಗತ್ತೆ. ಅದಾದ ನಂತರ ಈ ದೃಢೀಕರಣ, ಸಾವಯವ ದೃಢೀಕರಣ ಅಥವಾ ಪ್ರಮಾಣೀಕರಣ. ಇವಿಷ್ಟು ಅಂಶಗಳು ನಾವು ಸಾವಯವಕ್ಕೆ ಪರಿವರ್ತನೆ ಆಗಬೇಕಾದ್ರೆ ಬಹಳಷ್ಟು ಗಮನದಲ್ಲಿಟ್ಕೊಂಡು ಮಾಡಬೇಕಾದ ಅಂಶಗಳು ಅಂತ ಹೇಳ್ಬೋದು. ಅಂದ್ರೆ ಈಗ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯವಾಗುತ್ತೆ. ಖಂಡಿತ. ಇಲ್ಲಿ ಏನೇನು ಅಂಶಗಳಿಗೆ ಒತ್ತನ್ನ ಕೊಡಬೇಕಾಗತ್ತೆ? ಈಗ ನಾವು ಮೊದಲೇ ಮಾತಾಡಿದ್ದೇವೆ ಏನಂತಂದ್ರೆ, ಸಾವಯವ ಕೃಷಿಯಲ್ಲಿ ಮಣ್ಣಿಗೆ ಮೊದಲ ಆದ್ಯತೆ. ಹೌದು. ಈ ಮಣ್ಣು ಜೀವಂತ ಮಣ್ಣಾಗಿರ್ಬೇಕು. ಅಂದ್ರೆ ಇವತ್ತು ಜೀವ ಇಲ್ವೇ ಅಂತ ನೀವು ಕೇಳ್ಬೋದು. ಜೀವ ಇದ್ರೂ ನಿಸ್ಸಾರವಾಗಿದೆ ಅಥವಾ ಅದರಲ್ಲಿ ಜೀವ ಈ ICU ಪೇಷಂಟ್ ನಿಟ್ಟಂಗೆ ಇದೆ ಅಂತ ಹೇಳಿದ್ರೆ ಬಹಳ ಕಡಿಮೆ ಇದೆ. ಹಾಗಾಗಿ ಈ ಮಣ್ಣನ್ನ ಜೀವಂತ ಮಣ್ಣಾಗಿ ಮಾಡಲಿಕ್ಕೆ ಏನೆಲ್ಲಾ ಪ್ರಯತ್ನಗಳು ಮಾಡಬೇಕು, ಇವುಗಳೆಲ್ಲವನ್ನೂ ನಾವು ಮಾಡಬೇಕಾಗತ್ತೆ. ಈ ಮಣ್ಣಲ್ಲಿ ಹ್ಯೂಮಸ್ ಅಂತಕ್ಕಂತ ಒಂದು ಅಂಶ ಇದೆ, ಸಾವಯವ ಅಂಶ. ಸಾವಯವ ಅಂಶ ಇದು ಬಹಳ ಕಠಿಣವಾಗಿರುತ್ತೆ, ಅಷ್ಟು ಬೇಗ ವಿಭಜನೆ ಆಗೋದಿಲ್ಲ. ಈ ಹ್ಯೂಮಸ್ ಅನ್ನತಕ್ಕಂತ ಪ್ರಮಾಣವನ್ನ ನಾವು ಹೆಚ್ಚು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ನಾವು ಇಲ್ಲಿ ಮಾಡಬೇಕಾಗತ್ತೆ. ಹಾಗೇನೆ ಈ ಪೋಷಕಾಂಶಗಳ ನಿರ್ವಹಣೆ ಸಾವಯವ ಕೃಷಿಯಲ್ಲಿ ಬಂದಾಗ ಹೆಚ್ಚಾಗಿ ನಾವು ಮಾತಾಡದೇ ಇರತಕ್ಕಂಥ ಒಂದು ಅಂಶ ಅಂತಂದ್ರೆ, ಈ ಸಾವಯವ ಕೃಷಿಯಲ್ಲಿ ಮಾಡ್ತಕ್ಕಂಥ ಪೋಷಕಾಂಶಗಳಿಗೂ ಈ ಒಂದು ರಾಸಾಯನಿಕದಲ್ಲಿ ಮಾಡ್ತಕ್ಕಂಥ ನಿರ್ವಹಣೆ ಮಾಡ್ತಕ್ಕಂಥ ಪೋಷಕಾಂಶಗಳಿಗೂ ಪ್ರಮುಖವಾದ ಒಂದು ವ್ಯತ್ಯಾಸನ ನಿಮ್ಗೆ ಹೇಳ್ತೇನೆ. ಏನು ಅಂತಂದ್ರೆ, ರಾಸಾಯನಿಕ ಕೃಷಿಯಲ್ಲಿ ನಾವು ಈ ಬೆಳೆಗಳಿಗೆ ಅಥವಾ ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸ್ತೇವೆ, ಸಸ್ಯಗಳ ಬೇಡಿಕೆ ಮೇಲೆ ಪೋಷಕಾಂಶನ ಒದಗಿಸ್ತೇವೆ. ಸಾವಯವ ಕೃಷಿಯಲ್ಲಿ ಹಾಗೆ ಮಾಡೋದಿಲ್ಲ. ನಾವು ಏನಿದ್ರು ಪೋಷಕಾಂಶಗಳನ್ನ ಭೂಮಿಗೆ ಕೊಡ್ತೇವೆ, ಭೂಮಿಗೆ ಹಾಕ್ತೇವೆ, ಸಸ್ಯಕ್ಕಲ್ಲ. ಅಂದ್ರೆ ಇಲ್ಲಿ ತಾವು ಬಹಳ ನಿಖರವಾಗಿ ತಿಳ್ಕೊಬೇಕು. ಈ ಸಾವಯವ ಕೃಷಿಯಲ್ಲಿ ಭೂಮಿಗೆ ನಾವು ಪೋಷಕಾಂಶಗಳನ್ನು ಒದಗಿಸ್ತೇವೆ. ಆ ಭೂಮಿ ಫಲಭರಿತವಾಗಿ, ಸಮೃದ್ಧವಾಗಿ, ಫಲಭರಿತವಾಗಿ, ಅದರಿಂದ ಬರ್ತಕ್ಕಂಥ ಪೋಷಕಾಂಶಗಳು ಸಸ್ಯಗಳಿಗೆ ಹೋಗ್ತವೆ. ಹಾಗಾಗಿ ಇದರಲ್ಲಿ ನಾವು ಮಣ್ಣಿನ ನಿರ್ವಹಣೆ, ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು, ಮಣ್ಣಿನಲ್ಲಿರ್ತಕ್ಕಂಥ ಜೈವಿಕ ಕ್ರಿಯೆಗಳಿಗೆ ಬೇಕಾದಂಥ ಜೀವಿಗಳನ್ನು ವೃದ್ಧಿ ಮಾಡಲಿಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತೇವೆ, ಪ್ರೋತ್ಸಾಹವನ್ನು ಕೊಡ್ತೇವೆ. ಈ ನಿಟ್ಟಿನಲ್ಲಿ ನಾವು ಮಾಡಬೇಕಾದ್ದು ಬಹಳ ಅಂಶಗಳು ಅಂತಂದರೆ, ಈಗ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಈ ಸಾಮಾನ್ಯವಾಗಿ ನಮ್ಮ ತೋಟಗಳಲ್ಲಿ ಅಥವಾ ಜಮೀನಲ್ಲಿ ಸಿಗ್ತಕ್ಕಂಥ ಕೃಷಿ ತ್ಯಾಜ್ಯಗಳು ಅಥವಾ ಉಳಿಕೆಗಳು ಅಂತ ಇವುಗಳೇನಿದ್ದಾವೆ, ಇವುಗಳನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಬೇಕು. ಎರಡನೇದಾಗಿ ಬಂದರೆ ಈ ಕಾಂಪೋಸ್ಟ್ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಗೊಬ್ಬರ, ಇವುಗಳನ್ನು ಸಮರ್ಥವಾಗಿ ಬಳಸಿಕೆ ಮಾಡತಕ್ಕಂಥ ಒಂದು ಅನುಭವ ಅಥವಾ ಅದರ ಬಗ್ಗೆ ಮಾಹಿತಿ ತಮ್ಗಳಿಗೆ ತಯಾರು ಮಾಡ್ಕೊಳ್ಳೋದಕ್ಕೂ ಮುಂದಾಗಬೇಕು. ಹೌದು, ಮುಂದಾಗಬೇಕಾಗುತ್ತೆ. ಮೂರನೇದಾಗಿ ಇತ್ತೀಚೆಗೆ ದ್ರವ ರೂಪದ ಗೊಬ್ಬರ ಯಥೇಚ್ಛವಾಗಿ ಮಾತಾಡ್ತೀವಿ, ಅದರಲ್ಲಿ ಬೀಜಾಮೃತ, ಜೀವಾಮೃತ, ಪಂಚಗವ್ಯ ಈ ಥರದವುಗಳು. ಅದಾದ ನಂತರ ಬಹಳ ಕಾಲದಿಂದಲೂ ನಾವು ಮಾತಾಡ್ಕೊಂಡೇ ಬರ್ತಾ ಇದ್ದೀವಿ, ಅದನ್ನು ಬಳಕೆನೂ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದೀವಿ, ಏನಂದರೆ ಜೈವಿಕ ಗೊಬ್ಬರಗಳು. ಹೌದು, ಇದು ಯಾತಕ್ಕೋ ಅದು ಅಷ್ಟೊಂದು ನಮ್ಮ ರೈತರಿಗೆ ಒಂದು ಮನಸ್ಸಿಗೆ ನಾಟಿಲ್ಲ, ಅದ್ರ ಬಗ್ಗೆ ಹೆಚ್ಚು ಒತ್ತನ್ನ ಇವತ್ತಿನ ದಿವಸ. ಶುದ್ಧ ಸಾವಯವ ಪರಿಕರಗಳೇ ಪರಿಕರಗಳು. ಹೌದು, ಅದನ್ನು ನಾವು ರೈತರು ಗಮನಿಸಬೇಕಾಗುತ್ತೆ. ಆಧುನಿಕ ಕೃಷಿ ತಂತ್ರಜ್ಞಾನದ ಕೊಡುಗೆ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಖಂಡಿತವಾಗಿ. ಇದೆಲ್ಲ ಆದ್ಮೇಲೆ ಈಗ ನಾವು ತರಕಾರಿ ಈ ತರದ ಬೆಳೆಗಳಿಗೆ ಬಂದ್ರೆ ಹಿಂಡಿಗಳನ್ನು ಬಳಕೆ ಮಾಡಬೇಕು. ಅಲ್ಲಿ ಅವುಗಳಲ್ಲಿ ಈ ಅದನ್ನ ಏನ್ ಹೇಳ್ಬೋದು ಅಂದ್ರೆ, ಈ ಪೋಷಕಾಂಶಗಳ ಆಗರ ಇದ್ದಂಗೆ, ನಾವು ಫರ್ಟಿಲೈಸರ್ಸ್ ಇದ್ದಂಗೆ, ಇದು ಸ್ವಲ್ಪ ಸಾಂದ್ರೀಕೃತ ಗೊಬ್ಬರಗಳು. ಹೌದು, ಸಾಂದ್ರೀಕೃತ ಗೊಬ್ಬರಗಳೇ ಸಾವಯವ ಗೊಬ್ಬರಗಳು. ಅವುಗಳ ಒಂದು ಬಳಕೆಯನ್ನ ಇವೆಲ್ಲದರನ್ನು ನಮ್ಮ ಒಂದು ಸ್ಥಳೀಕವಾಗಿ ಸಿಗುವಂತ ಇವನ್ನ ಬಳಸ್ಕೊ ಮಾಡಬೇಕು. ಮತ್ತೆ ನಮ್ಮ ಸ್ಥಳಕ್ಕೆ ಯಾವಾಗ ಹೊಂದ್ಕೊಳ್ಳುತ್ತೆ ಅದನ್ನ ಅವುಗಳ ಒಂದು ಸಮ್ಮಿಲನವನ್ನ ನಾವು ಮಾಡಬೇಕಾಗುತ್ತೆ, ಕಾಂಬಿನೇಷನ್ಸ್ ಹಾಕೋಬೇಕಾಗುತ್ತೆ. ಇದಲ್ಲದೆ ಇನ್ನೊಂದು ಬಿಟ್ಟಿವೆ, ಈ ಒಂದು ಹಸಿರೆಲೆ ಗೊಬ್ಬರಗಳು. ಹೌದು, ಇವುಗಳ ಬಳಕೆ ಬಹಳಷ್ಟು ಹೆಚ್ಚು ಮಾಡಬೇಕು. ಕಡಿಮೆ ಒಂದು ಏನು ಅವಧಿಯಲ್ಲಿ ಮತ್ತೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಅನುಕೂಲಗಳನ್ನ ಪಡ್ಕೊಳ್ಳೋದಕ್ಕೆ ಇದು ಸಹಾಯವಾಗುತ್ತೆ. ಮತ್ತೆ ಜೈವಿಕ ಅನಿಲದ ಬಗ್ಗಡ ಇದೆಲ್ಲನೂ ಬಳಸ್ಕೋಬಹುದು. ಖಂಡಿತವಾಗಿ ಜೈವಿಕ ಅನಿಲದ ಬಗ್ಗಡ ಮಾಡ್ತೀವಿ, ಬಯೋಡೈಜೆಸ್ಟರ್ ಮಾಡ್ತೀವಿ, ಎಲ್ಲವನ್ನು ನಮ್ಮ ಒಂದು ಬೆಳೆಗಳ ಒಂದು ವೈವಿಧ್ಯತೆಗೆ ಅನುಗುಣವಾಗಿ ಬಳಕೆ ಮಾಡ್ಕೊಳ್ಬೇಕು. ಇನ್ನು ಕೀಟ ಮತ್ತು ರೋಗಗಳ ನಿರ್ವಹಣೆನೂ ಬಹಳ ಮುಖ್ಯವಾಗುತ್ತೆ. ಖಂಡಿತ ಖಂಡಿತ, ಅದಕ್ಕೆ ಅನುಗುಣವಾಗಿ ಪರಿಕರಗಳನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ, ಹೊಂದಿಸ್ಕೋಬೇಕಾಗತ್ತೆ. ಇದರಲ್ಲಿ ಹೇಳೋದಾದ್ರೆ ಈ ಕೀಟ ಮತ್ತು ರೋಗಗಳ ಬಗ್ಗೆ ಸಾವಯವ ಕೃಷಿಕರಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ, ನಾವು ಏನ್ ಬೆಳೆ ಬೆಳಿತೀವಿ ಅದನ್ನ ಹೇಗೆ ಬೆಳಿಬೇಕು ಅನ್ನೋದನ್ನ ಮೊದಲನೇ ನಾವು ತಿಳ್ಕೊಂಡಿರ್ಬೇಕು. ಮತ್ತೆ ಆ ಬೆಳೆಗೆ ಬರ್ತಕ್ಕಂತ ರೋಗ ಮತ್ತು ಕೀಟಗಳ ಬಗ್ಗೆ ಮಾಹಿತಿಯನ್ನ ಮೊದಲೇ ಒದಗಿಸ್ಕೋಬೇಕು. ನಂತರದಲ್ಲಿ ಅವುಗಳ ನಿಯಂತ್ರಣಕ್ಕೆ ಬೇಕಾಗ್ತಕ್ಕಂಥ ಎಲ್ಲಾ ಪರಿಕರಗಳು ಎಲ್ಲಿ ದೊರಕ್ತವೆ, ಅವುಗಳ ಲಭ್ಯತೆ ಹೇಗಿದೆ, ಅವು ನಿಜವಾಗ್ಲೂ ನಮ್ಮ ಪರಿಸರದಲ್ಲಿ ಅಥವಾ ಹತ್ತಿರದಲ್ಲಿ ಸಿಗುತ್ತಾ, ಸಿಗದೇ ಇದ್ರೆ ಎಲ್ಲಿ ತಗೊಂಡ್ಬರ್ಬೇಕು, ಇವನ್ನೆಲ್ಲ ಮಾಡಿಕೊಂಡು ಸಾಧ್ಯವಾದಷ್ಟು ಈ ಪರಿಕರಗಳನ್ನ ಮೊದಲೇ ನಾವು ಜೋಡಿಸಿಟ್ಕೊಂಡ್ರೆ ಒಳ್ಳೇದು. ತಮ್ಗೆ ಇನ್ನೊಂದು ಮಾತನ್ನ ಹೇಳ್ತೇನೆ, ಸಾವಯವ ಕೃಷಿಯಲ್ಲಿ ರೋಗ ಮತ್ತು ಕೀಟಗಳ ನಿರ್ವಹಣೆ ಏನಿದೆ, ಇದು ನಾವು ಇವುಗಳು ಬರೋದಕ್ಕೆ ಮುಂಚಿತವಾಗ್ಲಿಂದಲೂ ನಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಯಾಕೆ ಅಂತಂದ್ರೆ, ಸಾವಯವ ಕೃಷಿಯಲ್ಲಿ ಒಂದು ಸಾರಿ ರೋಗ ಮತ್ತು ಕೀಟಗಳು ಉಲ್ಬಣಿಸ್ಬಿಟ್ರೆ ಅದನ್ನ ಏಕಾಏಕಿ ನಿಯಂತ್ರಣ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಬರದಾಗೆ ತಡೆಗಟ್ಟಬೇಕಾಗತ್ತೆ. ಉದಾಹರಣೆಗೆ ಈ ಕೀಟಗಳ ನಿರ್ವಹಣೆಗೆ ನಾವು ಬಂದ್ರೆ, ಈ ರೋಗ ನಿರೋಧಕ ತಳಿ ಅಥವಾ ಬೆಳೆಗಳು ಅವನ್ನು ನಾವು ಬೆಳಿಬೇಕಾಗುತ್ತೆ. ಮತ್ತೆ ಆ ಬೆಳೆಯನ್ನ ಯಾವ ಒಂದು ಕಾಲದಲ್ಲಿ ಬೆಳೆದ್ರೆ ಸೂಕ್ತ ಕಾಲದಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ. ಬಿತ್ತನೆ ಮಾಡಿದ್ರೆ ಕೆಲವು ರೋಗ ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ. ಇದು ಮಾಡಬೇಕಾಗತ್ತೆ. ಹಾಗೇನೆ ಈ ಭೌತಿಕ ವಿಧಾನಗಳು ಅಂದ್ರೆ, ಕೆಲವರು ಏನಂತಾರೆ, ಈ ಲೈಟ್ಗಳನ್ನ ಹಾಕ್ತಾರೆ, ದೀಪಗಳಾಗ್ತಾರೆ. ಅಂದ್ರೆ ನಿಮ್ಗೆ ಬಹಳ ಬೇಗ ಗೊತ್ತಾಗೋದು ಅಂಶ ಅಂತಂದ್ರೆ, ಈ ದಾಳಿಂಬೆ ಬೆಳೆಗಾರರು ಇದನ್ನ ಹೆಚ್ಚಾಗಿ ಬಳಸ್ತಾರೆ. ದಾಳಿಂಬೆ ಬೆಳೆಗಾರರು ಪತಂಗ ಬರುತ್ತಲ್ಲ, ಪತಂಗಗಳು. ಹಾಗೇನೆ ತರಕಾರಿ ಬೆಳೆಗಳಿಗಾದ್ರೆ ಲಿಂಗಾಕರ್ಷಕ ಬಲೆಗಳು ಅವುಗಳನ್ನ ಬಳಸ್ಬೇಕಾಗತ್ತೆ. ಪರತಂತ್ರ ಜೀವಿಗಳನ್ನು ಬಳಕೆ ಮಾಡಬೇಕಾಗತ್ತೆ. ಹಾಗೆ ಕೆಲವು ಈ ಒಂದು ಜೈವಿಕ ಕೀಟ ನಿಯಂತ್ರಕಗಳು ಇದಾವೆ, ಸೂಕ್ಷ್ಮ ಜೀವಿಗಳು, ಅವುಗಳನ್ನು ಬಳಕೆ ಮಾಡಬೇಕಾಗತ್ತೆ. ಇದಲ್ಲದೆ ತಮ್ಗೆ ಗೊತ್ತೇ ಇದೆ, ಸಸ್ಯಜನ್ಯ ಕೀಟನಾಶಕಗಳು ಇದ್ದೇ ಇದಾವೆ. ಅದರಲ್ಲಿ ಬಹಳ ಮುಖ್ಯವಾದ್ದು ನಮ್ಮ ಬೇವಿನ ಉತ್ಪನ್ನಗಳು, ಬೇವಿನ ಎಣ್ಣೆ ಆಗ್ಬೋದು, ಬೇವಿನ ಕಷಾಯ ಆಗ್ಬೋದು, ಅಥವಾ ಬೇವಿನ ಎಲೆನ ಅರೆದ್ಬಿಟ್ಟು ಅದನ್ನು ನಾವು ಬೇರೆ ಬೇರೆ ಇದರಲ್ಲಿ ಯಾವುದು ಬೇವಿನ ಎಲೆ ಆಗ್ಬೋದು, ಬೇವಿನ ಎಲೆ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈ ಕಷಾಯನ್ನು ಮಾಡ್ತೀವಿ. ಗಂಜಲದಲ್ಲಿ ಅದನ್ನು ಚೆನ್ನಾಗಿ ನೆನೆ ಹಾಕ್ಬಿಟ್ಟು ಅವುಗಳ ಒಂದು ಕಷಾಯನ ಮಾಡ್ತೀವಿ. ಹಾಗೇನೆ ನಮ್ಮಲ್ಲಿ ಇನ್ನೊಂದು ಒಬ್ಬರು ತಮಿಳ್ನಾಡು ರೈತರು ಮಾಡಿರ್ತಕ್ಕಂಥ ಪೂಚಿ ಮರುಂದು ಅಂತಿದೆ, ಅದಕ್ಕೂ ನಾವು ನಮ್ಮಲ್ಲಿ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಎಲ್ಲ ಸೊಪ್ಪು ಸೊದೆಗಳನ್ನ ಹಾಕ್ಬಿಟ್ಟು ಅದನ್ನು ಹಾಕಿ ಗಂಜಲದಲ್ಲಿ ಸುಮಾರು ಒಂದು 2 ವಾರಗಳ ಕಾಲ ನೆನೆಸಿ ಅದನ್ನು ನಾವು ಬಳಕೆ ಮಾಡ್ತೀವಿ. ಇದಾದ ನಂತರ ಕೆಲವೆಲ್ಲ ಇದು ನೇಮಾಸ್ತ್ರ ಅಂತಾರೆ, ಬ್ರಹ್ಮಾಸ್ತ್ರ ಈ ಥರದವುಗಳನ್ನು ನಾವು ಬಳಕೆ ಮಾಡಿಕೊಂಡು. ಮತ್ತೆ ಇವತ್ತು ರೋಗಗಳ ನಿರ್ವಹಣೆಗೋಸ್ಕರ ಸಾಕಷ್ಟು ಶಿಲೀಂಧ್ರ ಮತ್ತು ದುಂಡಾಣುಗಳು ಇದಾವೆ. ಹೌದು, ಅವನ್ನು ಬಳಸ್ಕೋಬಹುದು, ಅವುಗಳನ್ನು ಬಳಕೆ ಮಾಡ್ತೀವಿ. ಅವುಗಳಂತಂದ್ರೆ ಈ ಶಿಲೀಂಧ್ರಗಳಲ್ಲಿ ಬಹಳ ಪ್ರಮುಖವಾಗಿ ನಾವು ಮಾತಾಡ್ತಕ್ಕಂಥದ್ದು ಟ್ರೈಕೋಡರ್ಮ ಮತ್ತೆ ಅದರ ಪ್ರಭೇದಗಳು, ಮೂರು ವಿಧಗಳಿದ್ದಾವೆ. ಆ ಮೂರನ್ನು ಬಳಕೆ ಮಾಡ್ಕೊಳ್ತೀವಿ. ಇದು ಮತ್ತೆ ದುಂಡಾಣುಗಳು, ದುಂಡಾಣುಗಳು ಬಂದ್ರೆ ಸುಡಮನಸ್ ಹೆಚ್ಚಿಗೆ ಹೇಳ್ತೀವಿ. ಇವೆರಡೂ ಸೇರಿ ಮಣ್ಣಲ್ಲಿ ಬರ್ತಕ್ಕಂಥ ಅನೇಕ ರೋಗಗಳನ್ನ ತಡೆಗಟ್ಟುತ್ತವೆ, ನಿಯಂತ್ರಣ ಮಾಡ್ತವೆ, ನಿಯಂತ್ರಿಸ್ತವೆ, ಮತ್ತೆ ಅವುಗಳ ನಿರ್ವಹಣೆಯನ್ನು ಮಾಡ್ತವೆ. ಅದರಲ್ಲಿ ಬಹಳ ಮುಖ್ಯವಾದ ಹೇಳೋದಾದ್ರೆ ಕಾಂಡ ಕೊಳಿತದೆ, ಬೇರು ಎಲ್ಲಿ ಬರುತ್ತೆ, ಭೂಮಿ ಮಣ್ಣಿನ ಸಂಪರ್ಕ ಬರುತ್ತೆ ಅಲ್ಲಿ ಕೊಳಿತವೆ. ಆ ತರದ ಒಂದು ರೋಗಗಳ ನಿಯಂತ್ರಣೆಯಲ್ಲಿ ಇವು ಬಹಳಷ್ಟು ಪ್ರಮುಖವಾದ ಪಾತ್ರವನ್ನ ವಹಿಸ್ತವೆ. ಹಾಗೇನೆ ಕೆಲವು ನಮ್ಮಲ್ಲಿ ಸಿಗ್ತಕ್ಕಂಥದ್ದು, ಕೆಲವರು ಹುಳಿ ಮಜ್ಜಿಗೆನ್ ಬಳಸ್ತಾರೆ, ಬೆಳ್ಳುಳ್ಳಿ ಬಳಸ್ತಾರೆ, ಈರುಳ್ಳಿ ಬಳಸ್ತೇವೆ, ಹಾಗೆ ಈ ತುಂಬೆ ಸೊಪ್ಪು ದತ್ತೂರ ಇವುಗಳನ್ನೆಲ್ಲಾನು ಬಳಕೆ ಮಾಡ್ತೇವೆ. ನಂತರದಲ್ಲಿ ಬಹಳಷ್ಟು ಇದು ಅಂತಂದ್ರೆ ದತ್ತೂರ ಮತ್ತೆ ಮೆಣಸಿನಕಾಯಿ ಬೇವು ಇವುಗಳನ್ನ ಕೆಲವು ನಂಜಾಣು ರೋಗಗಳು ಬರದಂತೆ ತಡಿತವೆ. ನಿಯಂತ್ರಣ ಅಂದ್ರೆ ಬರದೇ ಇಲ್ವಾ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ತಡಿತವೆ. ಈ ತರ ನಾವು ಮಾಡಿಕೊಂಡು ಇವುಗಳನ್ನ ನಾವು ನಿಯಂತ್ರಣವನ್ನ ಸತತವಾಗಿ ಮಾಡ್ತಾ ಇರಬೇಕು. ರೋಗ ಬಂದಾಗೆ ಮಾಡಕ್ ಆಗೋದಿಲ್ಲ, ಕೀಟ ಬಂದಾಗೆ ಮಾಡಕ್ ಆಗೋದಿಲ್ಲ. ಇದನ್ನ ವ್ಯವಸ್ಥಿತವಾಗಿ ನಾವು ಪ್ರತಿ ವಾರ ಅಥವಾ ಪ್ರತಿ 10 ದಿವಸಗಳಿಗೆ ಒಂದ್ಸರಿ ಮಾಡ್ತಾನೆ ಹೋಗ್ಬೇಕು. ಈ ರೀತಿ ಮಾಡೋದ್ರಿಂದ ರೋಗ ಮತ್ತೆ ಕೀಟಗಳ ನಿಯಂತ್ರಣವನ್ನ ನಾವು ಮಾಡಬಹುದು. ಜೊತೆಗೆ ನಾವು ಮಣ್ಣಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಸೇರಿಸೋದ್ರಿಂದ ಈ ಉಪಯೋಗಕಾರಿ ಸೂಕ್ಷ್ಮಾಣುಜೀವಿಗಳು ಅಲ್ಲಿ ಅಭಿವೃದ್ಧಿ ಆಗಕ್ಕೆ ಅನುಕೂಲ ಆಗುತ್ತೆ, ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ. ಮತ್ತೆ ಅದೇ ರೀತಿ ಅವೇ ಒಂದು ರೀತಿ ಈ ಒಂದು ರೋಗ ಮತ್ತು ಕೀಟಗಳ ನಿರ್ವಹಣೆಗೆ ಅನುಕೂಲ, ನಿರ್ವಹಣೆಗೆ ಬಹಳಷ್ಟು ಸಹಕಾರಿಯಾಗ್ತವೆ. ಅದು ಒಂದು ಅಂಶವನ್ನ ರೈತ ಬಾಂಧವರು ಗಮನಿಸಬೇಕು, ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಸಾವಯವ ಕೃಷಿನಲ್ಲಿ ಯಾವ್ದಾದ್ರು ಸಸ್ಯವನ್ನ ಕಳೆ ಅಂತ ನಾವು ಪರಿಗಣಿಸ್ತೇವೆ? ಇದು ಸಾವಯವ ಕೃಷಿಯಲ್ಲಿ ನಾವು ಸಾಮಾನ್ಯವಾಗಿ ಕಳೆಗಳಿಗೆ ಹೆಚ್ಚಿನ ಒತ್ತನ್ನ ಇದುವರೆಗೂ ಕೊಟ್ಟಿಲ್ಲ. ನಾವೇನ್ ಮಾಡ್ತೀವಿ, ಇಲ್ಲಿ ಸಿಗ್ತಕ್ಕಂಥ ಕಳೆಗಳೆಲ್ಲವೂ ನಮಗೆ ಒಳಸುರಿನೇ ಒಂದು ರೀತಿಯಲ್ಲಿ. ಏನ್ ಮಾಡ್ತೀವಿ, ಆ ಕಳೆ ಕೀಳ್ತೀವಿ, ಅಲ್ಲೇನೆ ಹಾಕ್ತಿವಿ, ಅದು ಒದಕೆ ಆಗುತ್ತೆ. ಅಥವಾ ಹೆಚ್ಚಾಗಿ ಕಳೆ ಇದ್ರೆ ಅದನ್ನೆಲ್ಲ ತೆಗೆದು ಒಂದ್ ಕಡೆ ಹಾಕಿ ಕಾಂಪೋಸ್ಟ್ ಮಾಡ್ಕೋತೀವಿ. ಕೆಲವು ಕಳೆ ಗಿಡಗಳನ್ನ ನಾವು ಈ ಕೀಟ ಮತ್ತು ರೋಗಗಳ ನಿಯಂತ್ರಣಕ್ಕೂ ಬಳಸ್ಕೊಳ್ತೀವಿ, ಬಳಸ್ತೀವಿ. ಅದರಲ್ಲಿ ಬಹಳ ಮುಖ್ಯವಾದಂದ್ರೆ ದತ್ತೂರ, ಆಮೇಲೆ ತುಂಬೆ, ಲಕ್ಕಿ ಸೊಪ್ಪು, ಆ ನಂತರದಲ್ಲಿ ನೀವು ಪಾರ್ಥೇನಿಯಂ ಏನಿದೆ ಇದನ್ನು ಬಳಕೆ ಮಾಡ್ಕೊಳ್ತೀವಿ ನಾವು. ಈ ತರದವನ್ನ ನಾವು ಬಳಕೆ ಮಾಡ್ತೀವಿ. ಆದ್ರೆ ನಿಷ್ಪ್ರಯೋಜಕ ಗಿಡ ಅನ್ನೋದೇ ಇಲ್ಲ, ಇಲ್ಲ ಇಲ್ಲ. ಸಾವಯವ ಕೃಷಿಯಲ್ಲಿ ನಾವು ಯಾವ್ದನ್ನು ನಿಷ್ಪ್ರಯೋಜಕ ಅಂತ ಹೇಳೋದೇ ಇಲ್ಲ. ಈಗ ಏನು ಅಲ್ಲಿ ಬೆಳೆದಿಲ್ಲ ಅಂದ್ರೆ ಕಳೆ ಬೆಳೆದ್ರೆ ಹಂಗೆ ಬಿಟ್ಬಿಡಿ ಅಂತೀವಿ ನಾವು. ಯಾಕೆಂದ್ರೆ ಆ ಒಂದು ಬೇರುಗಳ ಸುತ್ತ ಅಭಿವೃದ್ಧಿ ಆಗ್ತಕ್ಕಂಥ ಸೂಕ್ಷ್ಮ ಜೀವಿಗಳೇ ವಿವಿಧವಾಗಿರ್ತವೆ. ಕನಿಷ್ಠ ಪಕ್ಷ ಅವು ಬೆಳೆಗಳಿರೋದ್ರಿಂದ ಇವುಗಳು ಪ್ರಮಾಣ ಹೆಚ್ಚಾಗಿರುತ್ತೆ. ಅದು ನಂತರದಲ್ಲಿ ಇತ್ತೀಚೆಗೆ ನೋಡೋದಾದ್ರೆ ಕಳೆಗಳು ಸಾವಯವ ಕೃಷಿಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಕೊಡ್ತಾ ಇದ್ದಾವೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಏನು ಅಂತಂದ್ರೆ ಈ ವಾರ್ಷಿಕ ಕಳೆಗಳು ಏನಿದಾವೆ ಅವುಗಳನ್ನ ನಾವು ಸುಲಭವಾಗಿ ನಿಯಂತ್ರಣ ಮಾಡಬಹುದು. ಏನಂದ್ರೆ ಈ ಕುಂಟೆ ಹೊಡಿಬಹುದು, ಅಥವಾ ಈ ಸಣ್ಣ ಈ ತರಕಾರಿಗಳಲ್ಲಿ ಆದ್ರೆ ಕೆಲವೊಂದು ಕೈ ಕಳೆ ತೆಗಿತಕ್ಕಂಥ ಯಂತ್ರಗಳಿದಾವೆ, ದೂಕೋದು, ಸೈಕಲ್ ಚಕ್ರ, ಸೈಕಲ್ ವೀಡ್ರ ಅಂತ ಹೇಳ್ತೀವಿ, ಈ ತರದವು ಎಲ್ಲ ಸಣ್ಣ ಪುಟ್ಟ ಇದಾವೆ, ಇದನ್ನ ಬಳಕೆ ಮಾಡ್ಕೊಂಡು ಮಾಡ್ಬಿಡ್ಬೋದು. ಆದ್ರೆ ಒಂದು ಎಲ್ಲಿ ಅಂದ್ರೆ ಈ ಗರಿಕೆ ತುಂಗೆ ಈ ತರದ ಬಹುವಾರ್ಷಿಕ ಬಂದ್ಬಿಟ್ರೆ ಈ ನಿಯಂತ್ರಣ ಸ್ವಲ್ಪ ಕಷ್ಟ ಆಗುತ್ತೆ. ಹೌದು, ಕಷ್ಟ. ಅದನ್ನ ಏನ್ ಮಾಡ್ತೀವಿ, ನಾವು ಆಳವಾಗಿ ಉಳುಮೆ ಮಾಡ್ಬೇಕು, ಆ ಕೆಳಗಡೆ ಇರ್ತಕ್ಕಂಥ ಬೇರುಗಳನ್ನೆಲ್ಲ ತೆಗೆದೆತ್ತಾಕ್ಬೇಕು, ಅಥವಾ ನೀರ್ ನಿಲ್ಲಿಸ್ಬೇಕು, ನೀರ್ ನಿಲ್ಲಿಸ್ಬೇಕು. ಅಥವಾ ನಾವು ಈ ಕಳೆಗಳನ್ನ ತುಳಿದು ಬೆಳಿತಕ್ಕಂಥ ಬೆಳೆಗಳನ್ನ ಬೆಳಿಬೇಕಾಗುತ್ತೆ, ಪ್ರಬಲವಾದ ಬೆಳೆಗಳನ್ನ ಬೆಳಿಬೇಕು. ಅದರಲ್ಲಿ ಒಂದು ಉದಾಹರಣೆ ನಾವು ಕಂಡಿದ್ದು ಅಂತಂದ್ರೆ ಈ ವೆಲ್ವೆಟ್ ಬೀನ್ಸ್. ವೆಲ್ವೆಟ್ ಬೀನ್ಸ್ ಹಾಕಿದ್ರೆ ಬೇರೆ ಬೆಳೆ ಬೆಳೆಯೋಕೆ ಬಿಡೋದಿಲ್ಲ, ಅಷ್ಟು ಅದು ಈ ತೆಂಗು ಅಡಿಕೆ ಈ ತರದ ಬೆಳೆಗಳಲ್ಲಾದ್ರೆ ಸುಲಭ. ಅಥವಾ ಇದನ್ನೇ ಏಕ ಬೆಳೆಯಾಗಿ ಬೆಳಿಬೇಕು ನಾವು, ಒಂದ್ 2-3 ಸಾರಿ ಬೆಳೆದ್ರೆ ನಾವು ಗರಿಕೆ ಹೋಗಿದೆ. ನಮ್ ಜಿಕೆ ವಿಕೆಯಲ್ಲೇ ನಾವು ನೋಡಿದೀವಿ, ಶಿವಮೊಗ್ಗದಲ್ಲೂ ಇದನ್ನ ನಾವು ಗಮನಿಸಿದ್ದೇವೆ. ವೆಲ್ವೆಟ್ ಬೀನ್ಸ್ ಈ ತರದವನ್ನ ಬೆಳೆಯುತ್ತೀವಿ. ಹಾಗೇನೆ ತೊಗರಿ, ತೊಗರಿ ಏನಿದೆ, ತೊಗರಿ ಬೆಳೆದ್ರೆ ಈ ತುಂಗೆ ಗರಿಕೆ ಇವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಈ ತರ ನಾವು ಮಾಡಿಕೊಂಡು ಕಳೆಗಳನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ಹೆಚ್ಚಿನ ಒತ್ತನ್ನ ಇವತ್ತಿನ ದಿವಸ ಕೊಡಬೇಕಾಗುತ್ತೆ. ಹಾಗೇನೆ ನೀವು ಮೊದಲೇ ಹೇಳ್ದಂಗೆ ಸಾವಯವ ಕೃಷಿಯಲ್ಲಿ ಯಾವ ಬೆಳೆನೂ ನಮಗೆ ನಿಷ್ಪ್ರಯೋಜಕ ಅನ್ನೋದಿಲ್ಲ, ಎಲ್ಲವನ್ನು ನಾವು ಬಳಕೆ ಮಾಡ್ಕೊಳ್ತೀವಿ. ಬಳಕೆ ಮಾಡಿಕೊಂಡು ಬೆಳೆ ಮಾಡೋದ್ರಿಂದ ಎಲ್ಲವೂ ಒಂದಲ್ಲ ಒಂದ್ ರೀತಿಯಾಗಿ ಅನುಕೂಲ ಬಂದೇ ಬರ್ತವೆ. ಅಂದ್ರೆ ಈಗ ಮೊದಲು ರಾಸಾಯನಿಕ ವಿಧಾನದಿಂದ ಕೃಷಿ ಮಾಡ್ತಾ ಇದ್ದು ಅವರು ಪರಿವರ್ತನೆ ಆಗಬೇಕು ಅಂತಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಹೆಚ್ಚಿಡಿಯುತ್ತೆ ಅಂತೀರಾ? ಹೆಚ್ಚಿಗೆ ಹಿಡಿಯುತ್ತೆ. ಆದರೆ ಈ ಪರಿಕರಗಳನ್ನ ನಾವೇನಾದರೂ ಯಥೇಚ್ಛವಾಗಿ ಕೊಡ್ತೀವಪ್ಪ, ನಾವು ಅನುಕೂಲವಾಗಿದ್ದೀವಿ ರೈತರು ಅಂತ ಹೇಳೋದಾದರೆ, ಯಥೇಚ್ಛವಾಗಿ ನೀವು ಕೊಡೋದಾದರೆ ಆ ಅವಧಿಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು. ಅದರಿಂದಲೇ ಪ್ರಾರಂಭ ಮಾಡೋದ್ರೆ ಸ್ವಲ್ಪ ಸುಲಭ ಅಂತ ಹೇಳಿ. ಹೌದು, ಇನ್ನು ದೃಢೀಕರಣದ ಅವಶ್ಯಕತೆನೂ ಇದೆಯೇ ಸಾವಯವ ಕೃಷಿ ಮಾಡುವಂಥವ್ರಿಗೆ? ಸಾವಯವ ಕೃಷಿಯಲ್ಲಿ ದೃಢೀಕರಣದ ಅವಶ್ಯಕತೆ ಏನು ಅಂತಂದ್ರೆ, ಇದನ್ನ ಈ ಗ್ರಾಹಕರ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಏನು ಅಂತಂದ್ರೆ, ಇವತ್ತು ಬೇಡಿಕೆ ಹೆಚ್ಚಾಗಿದೆ, ತಮಗೆ ಗೊತ್ತಿದೆ, ಯಾವುದೋ ಒಂದು ವಸ್ತುವಿನ ಬೇಡಿಕೆ ಹೆಚ್ಚಾಗಿ ಪೂರೈಕೆ ಕಡಿಮೆ ಆದ್ರೆ ಅಲ್ಲಿ ಏನೆಲ್ಲ ಆಗುತ್ತೆ ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ಗ್ರಾಹಕರ ಶೋಷಣೆ ತಡೆಗಟ್ಟೋದಕ್ಕೆ ಅಂದ್ರೆ, ಮೂರನೇವರು ಇವ್ರು ಮಾಡ್ತಾ ಇರತಕ್ಕಂಥದ್ದು ಸಾವಯವ ಅಂತೇಳಿ ಅದಕ್ಕೆ ಒಂದು ದೃಢೀಕರಿಸಬೇಕಾಗತ್ತೆ, ಪ್ರಮಾಣೀಕರಿಸಬೇಕಾಗತ್ತೆ, ಅದಕ್ಕೆ ಒಂದು ಲೇಬಲ್ ಕೊಡಬೇಕಾಗತ್ತೆ. ಅಂದರೆ ನಾವು ಬೆಳಿತೀವಿ, ನೀವು ಬಳಕೆ ಮಾಡ್ಕೊಳ್ತೀವಿ ಅಂದರೆ, ಯಾರೋ ಬೆಳೆಯುವಂಥವರು ಗ್ರಾಹಕರು ಇವರಿಬ್ಬರು ಅಲ್ಲದೆ ಮೂರನೇವರು ಇದನ್ನು ಸರ್ಟಿಫೈ ಮಾಡಬೇಕಾಗತ್ತೆ, ದೃಢೀಕರಿಸಬೇಕಾಗತ್ತೆ. ಯಾಕೆ ಅಂತಂದರೆ ಅದು ಗ್ರಾಹಕರಿಗೆ ಒಂದು ಖಾತ್ರಿಯನ್ನು ಕೊಡುತ್ತೆ, ಹೌದಪ್ಪ ಇದು ಸಾವಯವ ಕೃಷಿಯಲ್ಲೇ ಬೆಳೆದಂಥವು ಅಂತೇಳಿ ಅವ್ರಿಗೆ ಧೈರ್ಯ ಬರುತ್ತೆ, ಅದನ್ನು ಕೊಂಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈಗ ಊರುಗಳಲ್ಲಾದರೆ ಏನು ಬೇಕಾಗಲ್ಲ, ಅವ್ರು ಸಾವಯವ ಕೃಷಿಕರು ಅವ್ರ ತೋಟದಲ್ಲಿ ಹೋಗಿ ತಗೊಂಬನ್ನಿ, ಅವ್ರ ಹೊಲದಲ್ಲಿ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ನೋಡಿರ್ತಾರೆ. ನಮ್ಮೂರಿಂದ ನೀವು 106 ಕಿಲೋಮೀಟರ್ ಬೆಂಗಳೂರು ಅಂತ ನಗರಕ್ಕೆ ತಂದಾಗ ಗ್ರಾಹಕರಿಗೆ ಇದು ಸಾವಯವ ಅಂತೇಳಿ ಅದೇ ಸಾವಯವ ಖಾತ್ರಿ ಬೇಕಾಗುತ್ತೆ. ಅದಕ್ಕೋಸ್ಕರ ಪ್ರಮಾಣೀಕರಣ ದೃಢೀಕರಣ ಬೇಕಾಗುತ್ತೆ. ಒಟ್ಟಾರೆ ಈ ಸಾವಯವ ಕೃಷಿಯನ್ನು ಪ್ರಾರಂಭ ಮಾಡೋಂಥವ್ರಿಗೆ ಅಥವಾ ಪರಿವರ್ತನೆಗೊಳ್ಳೋರಿಗೆ ಏನು ಹೇಳೋದಕ್ಕೆ ಬಯಸ್ತಾರೆ ಕಿವಿಮಾತು? ಏನು ಅಂತಂದರೆ, ಇದೊಂದು ಬಹಳ ಉತ್ತಮವಾದ ಪದ್ಧತಿ ಸಾವಯವ ಕೃಷಿ. ಯಾವುದೇ ರೀತಿಯಾಗಿ ನಾವು ಈ ಪರಿಸರಕ್ಕೆ ಹಾನಿ ಮಾಡೋದಿಲ್ಲ, ಜನಗಳಿಗೆ ಹಾನಿ ಆಗೋದಿಲ್ಲ, ಜೊತೆಗೆ ಮಣ್ಣಿಗೆ ಹಾನಿ ಆಗೋದಿಲ್ಲ. ಇದನ್ನು ನಾವು ಅನುಸರಣೆ ಮಾಡ್ಬೋದು. ಇದನ್ನು ಮಾಡೋದ್ರಿಂದ ಅನೇಕ ರೀತಿಯಾದ ಅನುಕೂಲಗಳು ರೈತರಿಗೂ ಇದ್ದಾವೆ, ಗ್ರಾಹಕರಿಗೂ ಇದ್ದಾವೆ. ಇದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಪರಿಸರಕ್ಕೆ ಇದೆ, ಪರಿಸರಕ್ಕೆ ನಾವು ಹಾನಿಯನ್ನು ಉಂಟು ಮಾಡೋದಿಲ್ಲ. ಹಾಗಾಗಿ ಸಾವಯವ ಕೃಷಿಯನ್ನು ಮಾಡೋದಕ್ಕೆ ಮೊದಲಿಗಿಂತಲೂ ಇವತ್ತು ಒಂದು ಪ್ರಶಸ್ತವಾದ ಕಾಲ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಇಂಥ ಒಂದು ಕೃಷಿಕರ ಒಂದು ಸಹಾಯಕ್ಕೆ ಹೇಗೆ ಬರುತ್ತೆ ಅಂತೀರ? ತಮಗೂ ಕೆಲವು ಒಂದು ಸಂದರ್ಭದಲ್ಲಿ ಇಲ್ಲೇ ಮಾತಾಡಿದ್ದೇನೆ. ಏನಂತಂದರೆ, ನಮ್ಮಲ್ಲಿ ಕೈಗೊಳ್ತಾ ಇರತಕ್ಕಂಥ ಎಲ್ಲ ಪ್ರಯೋಗಗಳು ಏನಿದ್ದಾವೆ, ಇವು ರೈತರನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ಮಾಡ್ತಾ ಇದ್ವಿ ಹೊರತು ಯಾವುದೋ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪೇಪರ್ಸ್ ಮಾಡಬೇಕು ಅಂತ ಹೋಗ್ತಾ ಇಲ್ಲ. ಸ್ಥಳೀಯ ಮಟ್ಟಕ್ಕೆ ನಮ್ಮ ರೈತರಿಗೆ ಉದಾಹರಣೆಗೆ ಹೇಳ್ತೀನಿ, ಜೀವಾಮೃತ, ಬೀಜಾಮೃತ, ಪಂಚಗವ್ಯ, ಇವುಗಳ ಬಗ್ಗೆ ಹೆಚ್ಚಾಗಿ ಮಾಡ್ತಾ ಇದ್ವಿ. ಯಾಕೆಂದ್ರೆ ಮಾಡ್ತಾ ಇದ್ವಿ ಯಾಕೆ ಅಂತಂದ್ರೆ, ನಾವು ಹೇಳ್ತೀವೋ ಬಿಡ್ತೀವೋ ಅನೇಕ ಸಾವಯವ ಕೃಷಿಕರು ಬಳಕೆ ಮಾಡ್ತಾ ಇದ್ದಾರೆ. ಅವುಗಳನ್ನ ಯಾವ ಬೆಳೆಗೆ ಯಾವ ಹಂತದಲ್ಲಿ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತೇಳಿ ನಾವು ಬಹಳ ಶ್ರಮ ಪಟ್ಟು, ನಾವು ಮತ್ತೆ ನಮ್ಮ ತಂಡ ಏನಿದೆ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಬಂದಂತ ಅನೇಕ ರೈತರು ಅದನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಅದರಿಂದ ಬಹಳಷ್ಟು ಮಾಹಿತಿ ನಮ್ಮ ರೈತ ವರ್ಗದವರಿಗೆ ಕೊಡ್ತಾ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ರೈತ ಬಾಂಧವರೇ, ತಮಗೆ ಈ ಸಾವಯವ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎನ್ ದೇವಕುಮಾರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9408037879. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ, 9408037879. ತುಂಬ ಸಂತೋಷ ಡಾಕ್ಟರ್ ದೇವಕುಮಾರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಸಾವಯವ ಕೃಷಿಯನ್ನು ಪ್ರಾರಂಭ ಮಾಡೋಂಥವ್ರು ಯಾವ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ, ಜೊತೆಗೆ ಈಗಾಗಲೇ ಆಧುನಿಕ ಕೃಷಿಯಲ್ಲಿ ರಾಸಾಯನಿಕ ಕೃಷಿಯಲ್ಲಿ ತೊಡಗಿರೋಂಥವ್ರು ಸಾವಯವಕ್ಕೆ ಪರಿವರ್ತನೆ ಆಗಬೇಕು ಅಂದರೆ ಅವರು ಏನೇನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಾವಯವ ಕೃಷಿ ಪ್ರಾರಂಭಕ್ಕೆ ತಯಾರಿ ಕುರಿತಾಗಿ ಕೃಷಿ ವಿಶ್ವವಿದ್ಯಾನಿಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎನ್ ದೇವಕುಮಾರ್ ಅವರೊಂದಿಗಿನ ಸಂದರ್ಶನ ಇದುವರೆಗೂ ಪ್ರಸಾರವಾಯಿತು. ಇದು ಇಂದಿನ ಕೃಷಿರಂಗ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಅವಲೋಕನ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, ನಂತರ 7:00 ಹಾಯಿದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ ವಿಧಾನಮಂಡಲದಲ್ಲಿ ಇಂದು ರಾತ್ರಿ 7:45. ಇಂದು ರಾತ್ರಿ 9:00 ದುಡಿಮೆಯ ಹಿರಿಮೆ ನರೇಗಾ ಯೋಜನೆ ಕುರಿತ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ ಸರ್ಕಾರ. ರಾತ್ರಿ 10:00 ಕೊಡಗಿನ ಸಾಂಸ್ಕೃತಿಕ ಐಸಿರಿ ಐನ್ ಮನೆ ರೂಪಕ ಮೂಡಿಬರಲಿದೆ. ರಚನೆ ನಾಗೇಶ್ ಕಾಲೂರು, ಪ್ರಸ್ತುತಿ ಜಿ ಶಾಂತಕುಮಾರ್ ಮತ್ತು ಕೂಪದಿರ ಶಾರದಾನ ಚಪ್ಪ. ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 10:30 ದೆಹಲಿ ಕೇಂದ್ರ ಪ್ರಸಾರ ಮಾಡುವ ರಾಷ್ಟೀಯ ಭಾಷಣ ಕಾರ್ಯಕ್ರಮದ ಧ್ವನಿ ಮುದ್ರಣ ಮೂಡಿಬರಲಿದೆ. 11:00 ಚಿತ್ರಗೀತೆಗಳು. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 6:05 ಲೀಲಾ ವಿಜಯಕುಮಾರ್ ಅವರಿಂದ ಚಿಂತನ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 6:20 ಶುಭೋದಯ ನಮ್ಮ ಕರ್ನಾಟಕ. ಸಾವಯವ ಮಾತುಕತೆ ಬಾನುಲಿ ಸರಣಿ ಮೂಡಿಬರಲಿದೆ. ಬೆಳಗ್ಗೆ